ಬೇಸಿಗೆಯಲ್ಲಿ ರಾಜ್ಯಾದ್ಯಂತ ವಿದ್ಯುತ್ ಕಡಿತ ಇಲ್ಲ, ಎಸ್ಕಾಂ ನಿರ್ಧಾರ. ಭಾರತ ಆರ್ಥಿಕವಾಗಿ ಶಕ್ತಿಶಾಲಿ ರಾಷ್ಟವಾಗಲು ಯುವಜನತೆಯ ಪಾತ್ರ ಮಹತ್ವದ್ದು, ಥಾವರ್ಚಂದ್ ಗೆಹ್ಲೋಟ್. ಮತ್ತು ಭವ್ಯ ಭಾರತ ನಿರ್ಮಾಣಕ್ಕೆ ಯುವಜನತೆ ಭದ್ರ ಬುನಾದಿ, ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ ಇಂದಿನ ಕಂತಿನಲ್ಲಿ ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಗಿಡಗಳ ನಿರ್ವಹಣೆ, ಈ ವಿಷಯದ ಕುರಿತು ಮಾತನಾಡುತ್ತಾರೆ ಸ್ನೇಹ ಭಟ್. ಹೂವು ಚೆಲುವೆಲ್ಲ ನಂದೆಂದಿತು. ಹೂದೋಟ ಪ್ರಕೃತಿ ಪ್ರೇಮಿಗಳ ಕಂಗಳ ಸೆಳೆಯುವ ನೋಟ. ಹೌದು, ಗೃಹಾಲಂಕಾರದಲ್ಲಿ ಮನೆಯ ಒಳ ಆವರಣ ಎಷ್ಟು ಮುಖ್ಯವೋ ಹೊರ ಆವರಣ ಕೂಡ ಅಷ್ಟೇ ಮುಖ್ಯ. ನಮ್ಮ ಮನೆಯಲ್ಲೂ ಒಂದು ಸುಂದರ ವೃಂದಾವನ ಇರಬೇಕು ಅಂತ ನಮ್ಮ ನಿಮ್ಮೆಲ್ಲರ ಆಸೆ ಅಲ್ವಾ? ಹಾಗಿದ್ರೆ ಸಾವಯವ ಪದ್ಧತಿಯಲ್ಲಿ ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಗಿಡಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ಹೂವಿನ ಗಿಡಗಳು ಹಾಗೂ ಅಲಂಕಾರಿಕ ಗಿಡಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ಪ್ರಭೇದಗಳಿರುತ್ತದೆ. ಒಂದು ಇಂಡೋರ್ ಪ್ಲಾಂಟ್ಸ್ ಅಥವಾ ಒಳಾಂಗಣದಲ್ಲಿ ಇಡುವಂತಹ ಗಿಡಗಳು, ಮತ್ತೊಂದು ಔಟ್ಡೋರ್ ಪ್ಲಾಂಟ್ಸ್ ಹೊರಾಂಗಣದಲ್ಲಿ ಬೆಳೆಯುವ ಗಿಡಗಳು. ಇದರಲ್ಲಿ ಬಿಸಿಲಿನಲ್ಲಿ ಬೆಳೆಯುವ ಸಸ್ಯಗಳು ಒಂದು ಕಡೆಯಾದರೆ ಅರೆ ನೆರಳಿನಲ್ಲಿ ಬೆಳೆಯುವ ಸಸ್ಯಗಳು ಮತ್ತೊಂದು ಕಡೆ. ಗುಲಾಬಿ, ದಾಸವಾಳ, ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಹೀಗೆ ಹಲವಾರು ರೀತಿಯ ಹೂಗಳನ್ನು ಬೆಳೆಸುವುದರಲ್ಲಿ ನಾವು ಪಳಗಿದ್ದೇವೆ. ಅತಿಯಾದ ಬಿಸಿಲು ಈ ಗಿಡಗಳಿಗೆ ತುಂಬಾ ಇಷ್ಟ. ಇನ್ನು ಬೋಗನ್ವಿಲ್ಲಾ, ಆರ್ಕಿಡ್ಸ್, ಅಡೇನಿಯಂ, ಹೋಯಾ, ಕ್ಯಾಕ್ಟಸ್, ಸಕಲೆನ್ಸ್, ಯುಫೋಬಿಯಾ, ಹೀಗಿರುವಂತಹ ಹೊಸ ಜಾತಿಯ ಅಲಂಕಾರಿಕ ಗಿಡಗಳು ನರ್ಸರಿಗಳಲ್ಲಿ ಲಭ್ಯವಿರುತ್ತದೆ. ಅರೆ ನೆರಳಿನಲ್ಲಿ ಬೆಳೆಸುವ ಅಲಂಕಾರಿಕ ಗಿಡಗಳೆಂದರೆ ಕಲೇತಿಯಾ, ಆಗ್ಲೋನಿಮಾ, ಬಿಗೋನಿಯಾ, ಎಪಿಸಿಯಾ ಮುಂತಾದವುಗಳು. ಇವುಗಳಿಗೆ ಜಾಸ್ತಿ ಬಿಸಿಲಿನ ಅವಶ್ಯಕತೆ ಇರೋದಿಲ್ಲ ಹಾಗೂ ನೀರಿನ ಪೂರೈಕೆ ಕೂಡ ಕಮ್ಮಿ ಸಾಕು. ಈ ರೀತಿಯ ಗಿಡಗಳಿಗೆ ನಾವು ಸಿದ್ಧ ಮಾಡಬೇಕಾದಂತಹ ಮಣ್ಣಿನ ಮಿಶ್ರಣ ಹೀಗಿರಬೇಕು. ಮಣ್ಣು ಮತ್ತು ಮರಳನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಟ್ಟುಕೊಳ್ಳಬೇಕು. ಇದಕ್ಕೆ ಅರ್ಧ ಪಾಲು ಕೋಕೋಪಿಟ್ ಅಥವಾ ತೆನ್ಸಿ ಗೊಬ್ಬರ, ಕಾಲು ಭಾಗ ವರ್ಮಿಕ್ಯುಲೇಟ್ ಹಾಗೂ ಪರ್ಲೈಟ್ ಇವುಗಳನ್ನು ಮಿಶ್ರ ಮಾಡಬೇಕು. ಯಾಕೆಂತಂದ್ರೆ ಗಿಡಗಳ ಬೇರುಗಳು ಸರಾಗವಾಗಿ ನುಸುಲಾಗಿರುವಂತಹ ಮಣ್ಣಿನಲ್ಲಿ ಹೋಗಬೇಕು ಮತ್ತು ಬೇರುಗಳಲ್ಲಿ ಯಾವುದೇ ರೀತಿಯಾದಂತಹ ಫಂಗಲ್ ಅಟ್ಯಾಕ್ ಆಗಬಾರದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರಗಳಾದಂತಹ ಎರೆಹುಳ ಗೊಬ್ಬರ ಅಥವಾ ನೆಲಕಡಲೆ ಹಿಂಡಿ ಅಥವಾ ಬೇವಿನ ಹಿಂಡಿ ಅಥವಾ ಹರಳಿಂಡಿ ಮತ್ತೆ ಒಣಗಿದ ಸಗಣಿ, ಗೋಮೂತ್ರ ಇವುಗಳನ್ನೆಲ್ಲ ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಸೇರಿಸಿಟ್ಟುಕೊಳ್ಳಬಹುದು. ಕೆಲವು ವಿಶೇಷ ಹೂವಿನ ಗಿಡಗಳಾದಂತಹ ಆರ್ಕಿಡ್, ಅಡೇನಿಯಂ, ಕ್ಯಾಕ್ಟಸ್ ಈ ರೀತಿಯಾದಂತಹ ಗಿಡಗಳ ಮಿಶ್ರಣ ಸ್ವಲ್ಪ ಭಿನ್ನವಾಗಿರುತ್ತದೆ. ಇನ್ನು ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ. ಆಧುನಿಕತೆ ಬೆಳೆಯುತ್ತಿದ್ದಂತೆ ಕಾಡುಗಳು ಮರೆಯಾಗುತ್ತಿವೆ. ಇದೆಲ್ಲ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಕಹಿ ಸತ್ಯ. ಸಾಮಾನ್ಯವಾಗಿ ಮನೆಯ ಒಳಗೆ ಅಥವಾ ನೆರಳಿನಲ್ಲಿ ಬೆಳೆಸುವ ಗಿಡಗಳಿಗೆ ಇಂಡೋರ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಪೀಸ್ ಲಿಲ್ಲಿ, ಸ್ಪೈಡರ್ ಪ್ಲಾಂಟ್, ಅಲೋವೆರಾ, ಜೀಜಿ ಪ್ಲಾಂಟ್ಸ್, ಮನಿ ಪ್ಲಾಂಟ್, ಫಿಲೋಡೆಂಡ್ರಮ್, ಪೋಥೋಸ್, ಸಿಂಗೋನಿಯಂ, ರಬ್ಬರ್ ಪ್ಲಾಂಟ್ಸ್, ಫಿಡಲ್ ಲೀಫ್ ಪ್ಲಾಂಟ್, ಸ್ನೇಕ್ ಪ್ಲಾಂಟ್, ಜಡೆ ಪ್ಲಾಂಟ್, ಹೀಗೆ ಮತ್ತಷ್ಟು ಗಿಡಗಳನ್ನು ಇಂಡೋರ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಕಚೇರಿಗಳಲ್ಲಿ ಅಥವಾ ಮನೆಗಳಲ್ಲಿ ಬೆಳೆಸುವಂತಹ ಆಕ್ಸಿಜನ್ ಗಿಡಗಳು ಅಥವಾ ಏರ್ ಪ್ಯೂರಿಫೈಯರ್ ಪ್ಲಾಂಟ್ಸ್ ಅಂತ ಪರಿಗಣಿಸಲ್ಪಡುವ ಗಿಡಗಳು ನರ್ಸರಿಗಳಲ್ಲಿ ಬಹಳ ಬೇಡಿಕೆಯಲ್ಲಿವೆ ಹಾಗೂ ದುಬಾರಿ ಕೂಡ. ಈ ರೀತಿಯ ಗಿಡಗಳನ್ನು ಮನೆಯ ಒಳಗೆ ನೆಟ್ಟು ಬೆಳೆಸಿದರೆ ವಾತಾವರಣದ ಕಲ್ಮಶಗಳನ್ನು ದೂರ ಮಾಡಿ ಶುದ್ಧವಾದ ಗಾಳಿಯನ್ನು ಕೊಡುತ್ತಂತೆ. ಕೆಲವು ಗಿಡಗಳನ್ನು ಚಂದಕ್ಕಾಗಿ, ಶೋಕಿಗಾಗಿ, ಶುದ್ಧ ವಾತಾವರಣಕ್ಕಾಗಿ ಹಾಗೂ ವಾಸ್ತುವಿಗಾಗಿಯೂ ಬೆಳೆಸುವವರು ಇದ್ದಾರೆ. ಇನ್ನು ಈ ಗಿಡಗಳ ಪ್ರೊಪಗೇಷನ್ ಯಾವ ರೀತಿ ಅಂತಂದ್ರೆ ಬೀಜದಿಂದ ಗಿಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಗೆಲ್ಲಿನಿಂದ, ಕೆಲವು ಗಡ್ಡೆಯಿಂದ, ಅಂದ್ರೆ ಇಲ್ಲಿ ಜಾತಿ ಸೇರಿರುವಂತಹ ಗಡ್ಡೆಯನ್ನ ಗಿಡವಾಗಿ ಮಾಡಬಹುದು. ಇನ್ನು ಕೆಲವು ಎಲೆಗಳಿಂದ ಗಿಡಗಳನ್ನ ಮಾಡಬಹುದು. ಇನ್ನು ಕಸಿ ಕಟ್ಟುವಂಥದ್ದು, ಈ ರೀತಿಯ ಅಲಂಕಾರಿಕ ಗಿಡಗಳು ಹಾಗೂ ಹೂವಿನ ಗಿಡಗಳು ಒಂದು ಕಡೆಯಾದರೆ ಮತ್ತೊಂದು ರೀತಿಯಾದಂತಹ ಹೂವಿನ ಗಿಡಗಳು ಇವೆ. ಸುಂದರವಾದ ಮನೆಯ ಸುತ್ತಮುತ್ತ ಹುಲ್ಲು ಹಾಸು, ಗಿಡ ಬಳ್ಳಿಗಳ ಮಧ್ಯೆ ಒಂದೆಡೆ ಪುಟ್ಟ ಕೊಳ. ಆ ಕೊಳವೊಂದರಲ್ಲಿ ಬಣ್ಣ ಬಣ್ಣದ ಮೀನುಗಳು. ಆ ನೀರಿನಲ್ಲಿ ಬಣ್ಣ ಬಣ್ಣದ ಸುವಾಸನೆ ಭರಿತ ಅರಳಿರುವಂತಹ ಕಮಲದ ಹೂವುಗಳು, ಕೊಳದ ನೀರನ್ನು ಕುಡಿಯಲು ಬರುವ ಹಕ್ಕಿಗಳು, ಹೂವಿನ ಮಕರಂದಕ್ಕಾಗಿ ಬರುವ ಜೇನ್ನೊಣಗಳು, ಚಿಟ್ಟೆಗಳು, ಇವುಗಳ ನೃತ್ಯ, ಹೀಗೆ ಕಣ್ಮನ ಸೆಳೆಯುವ ಹೂದೋಟ ಒಂದು ನಂದನವನವೇ ಸರಿ. ಹೌದು, ನಾನೀಗ ಹೇಳ್ತಾ ಇರುವಂಥದ್ದು ಜಲಸಸ್ಯಗಳ ಬಗ್ಗೆ. ಈ ಜಲಸಸ್ಯ ಅಂದರೆ ನೀರಿನಲ್ಲಿ ಬೆಳೆಯುವ, ಹೂವುಗಳನ್ನು ಬಿಡುವ ಮತ್ತು ಹೂವುಗಳನ್ನು ಬಿಡದೇ ಇರುವಂತಹ ಗಿಡಗಳು. ಅದು ಕಮಲ, ನೈದಿಲೆ, ಕೋಮಳೆ, ಹೀಗೆ ವಿವಿಧ ಜಾತಿಯ ಗಿಡಗಳಾಗಿರುತ್ತವೆ. ಇನ್ನು ನೈದಿಲೆ ಅಂದರೆ ರಾತ್ರಿ ಸುಮಾರು 6:30-7 ಗಂಟೆಗೆ ಮೊಗ್ಗುಗಳು ಅರಳಿ ಮರುದಿನ ಬೆಳಗ್ಗೆ 9-10 ಗಂಟೆಗೆ ಪುನಃ ಮೊಗ್ಗು ಆಗುವಂಥದ್ದು. ಕೋಮಳೆ ಅಂದರೆ ಹಗಲು ಸೂರ್ಯನ ಕಿರಣ ಬಂದ ತಕ್ಷಣ ಮೊಗ್ಗುಗಳು ಅರಳಿ ಮತ್ತೆ ಸಂಜೆ ಆಗ್ತಾ ಇದ್ದ ಹಾಗೆಯೇ ಹೂವುಗಳು ಪುನಃ ಮೊಗ್ಗುಗಳಾಗುತ್ತೆ. ಇನ್ನು ತಾವರೆ. ತಾವರೆ ಅಂತಂದ್ರೆ ಈ ಉದ್ದ ಉದ್ದ ದೊಡ್ಡ ಅಗಲವಾದಂತಹ ಕೆಸವಿನ ಎಲೆಯ ಆಕಾರದಲ್ಲಿರುವಂತಹ ಎಲೆಗಳನ್ನು ಹೊಂದಿರುವಂಥದ್ದು. ಇದರಲ್ಲಿ ನೀರಿನ ಪ್ರಮಾಣಕ್ಕಿಂತ ಸ್ವಲ್ಪ ಮೇಲೆ ಹೂವುಗಳು ಬರುತ್ತೆ. ನಾವು ಸಾಮಾನ್ಯವಾಗಿ ತಾವರೆ ಹೂವನ್ನ ದೇವಿಗೆ ಅರ್ಪಿಸ್ತೇವೆ, ಅದು ತಾವರೆ. ಇನ್ನು ತಾವರೆ, ಕೋಮಲೆಗೆ ಅಥವಾ ವಾಟರ್ ಲಿಲ್ಲಿಗೆ ಸೂರ್ಯನ ಬಿಸಿಲು ಇದ್ದಷ್ಟು ತುಂಬಾ ಸಂತೋಷ. ಇದರ ಕೃಷಿ ಸ್ವಲ್ಪ ವಿಭಿನ್ನವಾಗಿದೆ. ಅಂದ್ರೆ ತಳಭಾಗದಲ್ಲಿ ಎರೆಹುಳ ಗೊಬ್ಬರ ಕಾಲು ಭಾಗ, ಒಣ ಸಗಣಿ ಪುಡಿ ಕಾಲು ಭಾಗ, ಅದರ ಮೇಲೆ ಗದ್ದೆ ಮಣ್ಣು ಅಥವಾ ಕೆಂಪು ಮಣ್ಣು, ಅದರ ಮೇಲೆ ತಾವರೆ ಅಥವಾ ವಾಟರ್ ಲಿಲ್ಲಿ ಗೆಡ್ಡೆಗಳನ್ನ ನೆಡುವುದು. ಇದಾದ ನಂತರ ಒಂದು ಪದರದಷ್ಟು ಮರಳನ್ನ ಮುಚ್ಚಿ ನೀರನ್ನ ಹಾಕೋದು. ನಿಂತ ನೀರಿನಲ್ಲಿ ಈ ಜಲಸಸ್ಯಗಳು ಬೆಳೆಯುವುದರಿಂದ ಸೊಳ್ಳೆಗಳ ಬೆಳವಣಿಗೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಗಪ್ಪಿ ಮೀನುಗಳು ಅಥವಾ ಮೋಲಿಸ್ ಮೀನುಗಳನ್ನ ಹಾಕಿದ್ರೆ ಸೊಳ್ಳೆಗಳ ಲಾರ್ವಾದಿಂದ ತಪ್ಪಿಸಿಕೊಳ್ಳಬಹುದು. ಇನ್ನು ನಾವು ಬಳಸುವ ಕಂಟೈನರ್ ನಮ್ಮ ಇಚ್ಛೆಯದ್ದು. ವಿಸ್ತಾರವಾದ ಸ್ಥಳ ಇದ್ದಲ್ಲಿ ದೊಡ್ಡ ತಾವರೆ ಕೊಳ ಮಾಡಬಹುದು, ಇಲ್ಲದಿದ್ರೆ ಸಿಮೆಂಟ್ ಟ್ಯಾಂಕಿ, ಟಬ್, ಬಕೆಟ್, ಹೀಗೆ ಇವುಗಳಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಬಹುದು. ದೊಡ್ಡ ಕೊಳದ ಅವಶ್ಯಕತೆ ಇರೋದಿಲ್ಲ. ಚಿಕ್ಕ ಬಾಲ್ಕನಿಯಲ್ಲಿ, ಚಿಕ್ಕ ಟಬ್ನಲ್ಲಿ ಕೂಡ ಇದೀಗ ಹೈಬ್ರಿಡ್ ಜಾತಿಯ ತಾವರೆಗಳನ್ನ, ವಾಟರ್ ಲಿಲ್ಲಿಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಗಿಡಗಳ ಪ್ರೊಪಗೇಷನ್ ಯಾವ ರೀತಿ ಅಂತ ನೋಡೋಣ. ಇದರಲ್ಲಿ ಕೂಡ ಗಡ್ಡೆ ಸಿಗುತ್ತೆ, ಗಿಡ ಇದೆ, ಎಲೆಯಿಂದ ಕೂಡ ಗಿಡಗಳನ್ನ ಬೆಳೆಸಲಿಕ್ಕೆ ಸಾಧ್ಯ. ನಾನು ಈಗಾಗಲೇ ಹೇಳಿದಂತೆ ಈ ರೀತಿಯ ಹೂವಿನ ಗಿಡಗಳನ್ನ ಬೆಳೆಸುವುದರಿಂದ ಜೇನುನೊಣಗಳು, ಚಿಟ್ಟೆಗಳು, ದುಂಬಿಗಳು ಬಂದು ಮಕರಂದವನ್ನ ಹೀರಿ ನಮ್ಮ ಮನೆಯ ಕೈತೋಟದಲ್ಲಿರುವಂತಹ ವಿವಿಧ ಹೂವು, ಹಣ್ಣು, ತರಕಾರಿ ಗಿಡಗಳಿಗೆ ಪರಾಗಸ್ಪರ್ಶ ಮಾಡಲು ಪೂರಕವಾಗಿರುತ್ತದೆ. ಹಕ್ಕಿಗಳಿಗೆ ತನ್ನ ದಾಹ ನೀಗಿಸಲು ನೀರಿನ ವ್ಯವಸ್ಥೆ ಮಾಡಿದಂತಾಗುತ್ತದೆ. ನಮ್ಮ ಕಣ್ಣಿಗೂ ಮನಸ್ಸಿಗೂ ಆಹ್ಲಾದ ನೀಡುತ್ತದೆ. ಪರಿಸರ ಸಮತೋಲನಕ್ಕೆ ಕಾರಣ ಆಗುವಂತಾಗುತ್ತದೆ. ಇನ್ನು ಈ ರೀತಿಯ ಅಲಂಕಾರಿಕ ಹಾಗೂ ಹೂವಿನ ಗಿಡಗಳಿಗೆ ನಗರಗಳಲ್ಲಿ ಭಾರೀ ಬೇಡಿಕೆ ಇದೆ. ಆಸಕ್ತರು ಒಂದಿಷ್ಟು ಗಿಡಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೆಟ್ಟು ಮಾರಾಟ ಮಾಡಿದಲ್ಲಿ ಸ್ವ ಉದ್ಯೋಗಕ್ಕೆ ನಾಂದಿ ಹಾಕಿದಂತಾಗುತ್ತದೆ. ಇದರಿಂದ ನೂರಾರು ರೀತಿಯಲ್ಲಿ ಪರೋಕ್ಷವಾಗಿ ಉದ್ಯೋಗ ನಿರ್ಮಿಸಲು ಅನುಕೂಲವಾಗುತ್ತದೆ ಹಾಗೂ ಆತ್ಮನಿರ್ಭರ ಭಾರತಕ್ಕೆ ಅಣಿಮಾಡಿದಂತಾಗುತ್ತೆ. ನಮ್ಮ ನಮ್ಮ ಮನೆಗಳಲ್ಲಿ ಮಕ್ಕಳನ್ನು ಸೇರಿಸಿಕೊಂಡು ಗಿಡಗಳ ಆರೈಕೆ ಮಾಡಿಸಿಕೊಂಡಲ್ಲಿ ಅವರಲ್ಲಿ ಕೂಡ ಪರಿಸರದ ಬಗೆಗಿನ ಕಾಳಜಿ ಉಂಟಾಗುತ್ತದೆ, ಪ್ರಕೃತಿಯತ್ತ ಒಲವು ಹೆಚ್ಚುತ್ತದೆ, ಪ್ರಕೃತಿಯು ಒಂದು ಭಾಗ ಅನ್ನುವ ಪ್ರಜ್ಞೆ ಅವರಲ್ಲಿ ಮೂಡಿದಂತಾಗುತ್ತದೆ. ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ ಇಂದಿನ ಕಂತಿನಲ್ಲಿ ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಗಿಡಗಳ ನಿರ್ವಹಣೆ ಈ ವಿಷಯದ ಕುರಿತು ಇದುವರೆಗೆ ಮಾತನಾಡಿದವರು ಸ್ನೇಹಾ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ, ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು ನಗರದ ಜನರಲ್ಲಿ ಮನಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 9448835606. ಆಕಾಶವಾಣಿ ಮಂಗಳೂರು, ಸಮಯ 7:00. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ.

ಇರ್ತದೆ. ಈಗ ಇಲ್ಲಿ ನಮಗೆ ಬರುವಂಥದ್ದು ಈಗ ಸಾಮಾನ್ಯವಾಗಿ ಆಗ ನಾನು ಹೇಳಿದಾಗ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಇರ್ತದೆ, ಜಾಯಿಕಾಯಿ ಆಗ್ಲಿಕ್ಕಿಲ್ಲ, ಅದರಡಿಯಲ್ಲಿ ಅಡಿಕೆ ಆಗ್ಲಿಕ್ಕಿಲ್ಲ, ಅದು ನಷ್ಟ ಅಂತ ಹೇಳಿ. ಅದಕ್ಕೆ ನನ್ನ ವಿವರಣೆ ಹೇಗೆ ಅಂತ ಹೇಳಿದರೆ, ಅದಕ್ಕೆ ನನ್ನ ಸ್ಪಷ್ಟೀಕರಣ ಹೇಗೆ ಅಂತ ಹೇಳಿದರೆ, ಎಕರೆಯಲ್ಲಿ 25 ಗಿಡ, 25 ಗಿಡದ ಸುತ್ತಲೂ 4 ಗಿಡ ಅಡಿಕೆ ಗಿಡ ಹೋಯ್ತು ಅಂತ ಇಟ್ಟುಕೊಳ್ಳುವ. 4 ಗಿಡ ಹೋದಾಗ ನಿಮಗೆ ಎಕರೆಯಲ್ಲಿ 100 ಅಡಿಕೆ ಗಿಡ ಹೋಯ್ತು. 100 ಅಡಿಕೆ ಗಿಡ ಹೋದಾಗ 1 ಗಂಡಿ ಅಡಿಕೆ ಹೋಯ್ತು. ಈಗಿನ ಒಂದು ಎವರೇಜ್ ಲೆಕ್ಕಾಚಾರದಲ್ಲಿ 1 ಗಂಡಿ ಅಡಿಕೆ ಹೋದಾಗ ನಾವು ಇವತ್ತಿನ ರೇಟಿನ ಉಬ್ಬರದ ರೇಟನ್ನು ಹಿಡಿಯೋದು ಬೇಡ, 400 ರೂಪಾಯಿಯ ರೇಟನ್ನು ಹಿಡಿದ್ರೆ ನಿಮಗೆ 70,000-1,00,000 ರೂಪಾಯಿಯ ಆದಾಯ ಅಡಿಕೆಯಲ್ಲಿ ಹೋಯಿತು ಜಾಯಿಕಾಯಿಯಿಂದ ಆಗಿ ಕಾರಣದಿಂದಾಗಿ. ಹಾಗೆ ಆದರೆ ಜಾಯಿಕಾಯಿಯಲ್ಲಿ ನಿಮಗೆ 8-9 ವರ್ಷದ ಒಂದು ಜಾಯಿಕಾಯಿ ಗಿಡದಲ್ಲಿ ಕನಿಷ್ಠ 1,000-1,500 ಕಾಯಿ ಬರ್ತದೆ. ಆಗ ಅಡಿಕೆಯಲ್ಲಿ ಹೋದ ನಷ್ಟವನ್ನು ಈ ಜಾಯಿಕಾಯಿ ತುಂಬಿಕೊಡ್ತದೆ. ಹೇಗೆ ಅಂತ ಹೇಳಿದರೆ, ನಮ್ಮ ಊರಿನ ತಳಿಯ ಜಾಯಿಕಾಯಿಗಳಾದರೆ 1 ಕೆಜಿ ಗೋಟು, ಅಂದರೆ 1 ಕೆಜಿ ಗೋಟು ಜಾಯಿಕಾಯಿ ಆಗಬೇಕಿದ್ರೆ ನಿಮಗೆ ಸಾಧಾರಣ 180-200 ಕಾಯಿಗಳು ಬೇಕು. ಅದುವೇ ಈ ಕಸಿ ತಳಿಯಲ್ಲಿ ನಿಮಗೆ ಸಾಧಾರಣ 110-120 ಒಂದು ಕೆಜಿ ಜಾಯಿಕಾಯಿ ಗೋಟು ಸಿಗ್ತದೆ. ಹಾಗೆ ಪತ್ರೆ ಊರಿನ ತಳಿಯಲ್ಲಿ ಸುಮಾರು 700 ಕಾಯಿಗಳ ಪತ್ರೆ ಬೇಕಾಗ್ತದೆ 1 ಕೆಜಿ ಆಗಲಿಕ್ಕೆ. ಅದೇ ನಿಮಗೆ ಊರ ತಳಿಯಲ್ಲಿ ಕಸಿ ತಳಿಯಲ್ಲಿ ಸಾಧಾರಣ 420-450 ಪತ್ರೆಗಳಲ್ಲಿ 1 ಕೆಜಿ ಆಗ್ತದೆ. ಅಂದರೆ ಈಗ ಒಂದು 8 ವರ್ಷದ ಜಾಯಿಕಾಯಿ ಗಿಡದಲ್ಲಿ ಸಾಧಾರಣ 1-2.5 ಕೆಜಿ ಪತ್ರೆ ಮತ್ತು 1-8 ಕೆಜಿ ಗೋಟು. 8 ಕೆಜಿಗೆ ಇವತ್ತಿನ 1 ಕೆಜಿಗೆ ಇವತ್ತಿನ ಗೋಟಿನ ದರ 300 ರೂಪಾಯಿ, 8×3=24, 2,400 ರೂಪಾಯಿ. ಹಾಗೆ ಪತ್ರೆಗೆ ಒಂದು ಮರದಲ್ಲಿ 2 ಕೆಜಿ ಅಂತ ಹಿಡ್ಕೊಂಡ್ರು ಕೂಡ 1 ಕೆಜಿ ಪತ್ರೆಗೆ 1,500 ರೂಪಾಯಿಯಿಂದ ಹೆಚ್ಚಿದೆ, 2,000 ತನಕ ಇದೆ. 1,500 ರೂಪಾಯಿ ಹಿಡಿದ್ರು ನಿಮಗೆ ಒಂದು ಮರದಲ್ಲಿ 3,000 ರೂಪಾಯಿ ಪತ್ರೆ, 2,500 ರೂಪಾಯಿಯ ಗೋಟು, ಅಂದರೆ 5,000 ರೂಪಾಯಿಯ ಆದಾಯ ಬಂತು. ನಿಮಗೆ 25 ಮರದ ಗುಣಿಸು 5 ಅಂತ ಹೇಳಿದರೆ 1,50,000 ರೂಪಾಯಿ ಆಯಿತು. ಅಡಿಕೆಯಲ್ಲಿ 1,00,000 ರೂಪಾಯಿ ಹೋದ್ದು ಜಾಯಿಕಾಯಲ್ಲಿ ಬಂತು. ಇಲ್ಲಿ ಈಗ ಹೇಗೆ ಇದರ ಸಮರ್ಥನೆ ಅಂತ ಹೇಳಿದರೆ, ಈ ಜಾಯಿಕಾಯಿ ಗಿಡಗಳು ಅದು ನನಗೆಲ್ಲ, ನನ್ನ ಮಗನಿಗೆಲ್ಲ, ನನ್ನ ಮೊಮ್ಮಗನಿಗೆ ನಾನು ಮಾಡಿಟ್ಟಂಥ ಆಸೆಟ್. ಯಾಕೆಂತೇಳಿದರೆ ಜಾಯಿಕಾಯಿ ಮರಗಳು ಬೆಳೀತಾ ಹೋದಾಗೆ ವರ್ಷದಿಂದ ವರ್ಷಕ್ಕೆ ಇವತ್ತು 5,000 ಆದಾಯ ಕೊಟ್ಟಿತ್ತು ಅಂತ ಬರೋ ವರ್ಷ 6,000 ಕೊಡ್ತದೆ, ಮತ್ತಿನ ವರ್ಷ 10,000 ಕೊಡ್ತದೆ, ಅದು ಆದಾಯ ಮೇಲೆ ಮೇಲೆ ಹೋಗುವಂಥದ್ದು. ಅಡಿಕೆಯಲ್ಲಿ ಹಾಗೆಲ್ಲ, 15 ವರ್ಷದಿಂದ ಮತ್ತೆ ಅದು ಡಿಮಿನಿಷಿಂಗ್ ರಿಟರ್ನ್ಸ್ ನಿಮಗೆ. ಆದ್ದರಿಂದ ಜಾಯಿಕಾಯಿ ಲಾಂಗ್ ರನ್ ಒಂದು 2-3 ತಲೆಮಾರಿಗೆ ಆದಾಯ ಕೊಡುವಂಥ ಬೆಳೆ. ನಾನೀಗ ಕಿನಟುಗರ ಅಂತ ಆಗ ಹೇಳಿದೆ ಬ್ರ್ಯಾಂಡ್, ಅವ್ರ ಹತ್ರ ನಾನು ಮಾತಾಡಿದ್ದೆ, ಅವರು ಹೇಳಿದರು ಅವರಲ್ಲಿ ಒಂದು 100 ವರ್ಷದ ಮರ ಅಲ್ಲಿ ಇದೆ, ನಮ್ಮದು ಅಜ್ಜನ ಕಾಲದಲ್ಲಿ ನಟ್ಟದ್ದು. ಒಂದು ಮರದಲ್ಲಿ ಅವರು ಹೇಳುವಂಥದ್ದು ಇದು ನನಗೆ ಪಕ್ಕ ಉತ್ಪ್ರೇಕ್ಷೆ ಅಂತ ಕಂಡ್ರು, ಸತ್ಯವೇ ಆಗಿರ್ಬೋದು, ನಾನಲ್ಲಿ ಹೋಗಿಲ್ಲ ಆದರೂ ಸತ್ಯವೇ ಇರ್ಬೋದು. ಅವರು ಒಂದು ಮರದಲ್ಲಿ 75,000 ರೂಪಾಯಿ ಆದಾಯ ಇದೆ, ಅಂದರೆ ಒಂದು ಮರದಲ್ಲಿ 15-20,000 ಕಾಯಿ ಆಗ್ತದೆ ಅಂತ ಹೇಳಿದರು. ಆಗಿರ್ಬೋದು, ಯಾಕೆಂದರೆ ಮರ ಅಷ್ಟು 100 ವರ್ಷ ಆಗುವಾಗ ಅಷ್ಟು ದೊಡ್ಡದಾಗಿರ್ಬೋದು. ಈಗ ಯಾವುದೇ ಒಂದು ಹಂತದಲ್ಲಿ ಈಗ 20-25 ವರ್ಷಗಳ ನಂತರ ಅಡಿಕೆ ಗಿಡವನ್ನು ತೆಗಿಬೇಕು, ಹೊಸದಾಗಿ ನಾಟಿ ಮಾಡಬೇಕು ಅಂತ ಸಂದರ್ಭ ಬಂದರೆ ಈ ಜಾಯಿಕಾಯಿಯನ್ನು ಇಟ್ಟುಕೊಂಡು ಅಡಿಕೆ ತೋಟವನ್ನು ಮಾಡ್ಬೋದು? ಅಲ್ಲ, ಅದು ಈಗ ಒಂದು 25-30 ವರ್ಷ ಆಗುವಾಗ ನಾನು ಹೇಳೋದು, ಈಗ ನಮ್ಮ ಆ ಒಂದು ಅಗ್ರಿಕಲ್ಚರ್ ನಮ್ಮ ಟ್ರೆಂಡ್ ಈಗ ಜಾಯಿಕಾಯಿಯಲ್ಲಿ ಅಲ್ಲಿ ಅಷ್ಟು ಇನ್ಕಮ್ ಆಗ್ತಾ ಹೋಗುವಾಗ ನನಗೆ ಯಾಕೆ ಜಾಯಿಕಾಯಿ ತೋಟ ಆಗಬಾರ್ದು? ನನಗೆ ಇನ್ಕಮ್, ನಮಗೆ ಕೊನೆಗೆ ಬೇಕಾಗೋದು ನನಗೆ ಆದಾಯ, ಹಣದ ಮೂಲ ಬೇಕಾಗೋದು. ನನಗೆ ಜಾಯಿಕಾಯಿಯಲ್ಲಿ ಬೇಕಾದ ಇನ್ಕಮ್ ಬರ್ತಾ ಇದೆ ಅಂತ ಹೇಳಿದ್ರೆ 25 ಎಕರೆಯಲ್ಲಿ 25 ಜಾಯಿಕಾಯಿಯನ್ನು ನೋಡಿಕೊಂಡು ಯಾವುದೇ ತಲೆಬಿಸಿ ಇಲ್ಲದೆ ಜಾಯಿಕಾಯಿಯೇ ನನಗೆ ಮಾಡ್ಬೋದಲ್ಲ. ಅಂದರೆ ಈಗ ಜಾಯಿಕಾಯಿ ನೆರಳು ಇಲ್ಲದೆ ಕೂಡ ಬರ್ತದೆ ಹಾಗಾದರೆ? ಇಲ್ಲ, ಜಾಯಿಕಾಯಿಗೆ ನೆರಳು ಬೇಕು, ಜಾಯಿಕಾಯಿಗೆ 50% ನೆರಳು ಬೇಕು. ಆದ್ದರಿಂದ ಇದು ನಾನು ಏನಿದ್ದರೂ ನಾವು ಒಂದು ನೆರಳಿನ ಮರಗಳ ಅಡಿಯಲ್ಲಿ, ತೆಂಗಿನ ಮರ ಇರ್ಬೋದು ಅಥವಾ ಅಡಿಕೆ ಮರ ಇರ್ಬೋದು, ಇದರ ನೆರಳಿನ ಮಧ್ಯದಲ್ಲಿ ಆಗುವಂಥದ್ದು. ಈಗ 25 ವರ್ಷ ಕಳೆದಾದಾಗ ನಾವು ಎಡೆಸಸಿ ಹಾಕಿರ್ತೇವೆ, ಇನ್ನೊಂದು ಮರ ಬಂದು ಅದಕ್ಕೆ ನೆರಳು ಕೊಡ್ತದೆ. ಇದರ ಬೇರಿನ ಒಂದು ಗುಣಲಕ್ಷಣಗಳ ಬಗ್ಗೆ ಹೇಳಿ, ಈಗ ಎಷ್ಟು ಆಳಕ್ಕೊರೆಗೆ ಹೋಗ್ತದೆ, ಎಷ್ಟು ವಿಸ್ತಾರವಾಗಿ ಹೋಗ್ತದೆ ಜಾಯಿಕಾಯಿದು? ಜಾಯಿಕಾಯಿಯದ್ದು ಬೇರುಗಳು ಆಳ ಒಂದು ನನ್ನ ಲೆಕ್ಕದಲ್ಲಿ ಒಂದು 4-5 ಫೀಟ್ ಹೋಗ್ಬೋದು ಅಷ್ಟೇ, ಆದರೆ ಅದು ವಿಸ್ತಾರವಾಗಿ ಹೋಗ್ತದೆ ತಟ್ಟಿನಲ್ಲಿ, ಅಂದರೆ ಈ ನಮ್ಮ ಭೂಮಿಯಲ್ಲಿ ಹರಡಿ ಹೋಗ್ತದೆ. ಒಂದು ಸುತ್ತಳತೆ ಒಂದು 10 ಫೀಟಿನ ಸುತ್ತಳತೆಯಲ್ಲಿ ಖಂಡಿತ ಅಡಿಕೆ ಮರದ ಬುಡದಲ್ಲಿ ಕೂಡ ಇರ್ಬೋದು. ಅಡಿಕೆ ಮರದ ಬುಡದಲ್ಲಿ ಈಗ ನಮಗೆ ಈಗ 9ನೇ ವರ್ಷದಲ್ಲಿ ನಮಗೆ ಅಡಿಕೆ ಮರದ ಬುಡದಲ್ಲಿ ಕಾಣಲಿಲ್ಲ, ಆದರೆ ಬರಬಹುದು ಅದು. ಆಮೇಲೆ ಈಗ ಪೋಷಕಾಂಶದ ನಿರ್ವಹಣೆಯ ಬಗ್ಗೆ ಹೇಳಿಗ, ಆ ಪ್ರತ್ಯೇಕವಾಗಿ ಅಡಿಕೆಗೆ ಕೊಟ್ಟ ಹಾಗೆ ಇದಕ್ಕೂ ಕೂಡ ಗೊಬ್ಬರವನ್ನು ಕೊಡಬೇಕು ಎನ್ನುವಂಥದ್ದು, ಕೊಡುವಂತಹ ವಿಧಾನ ಮತ್ತು ಪ್ರಮಾಣ? ಅದೇ, ನಾವು ಅಡಿಕೆ ತೋಟಕ್ಕೆ ಗೊಬ್ಬರ ಹಾಕುವಂಥ ಸಮಯದಲ್ಲಿ, ಅಂದರೆ ಸಾಧಾರಣ ಒಂದು ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ದಲ್ಲಿ ಸುಣ್ಣ ಕೊಡ್ತೇವೆ ಅಡಿಕೆ ಅಡಿಕೆ ತೋಟಕ್ಕೆ, ಆಗ ಸುಣ್ಣ ಕೊಡು, ಇದಕ್ಕೂ ಸುಣ್ಣ ಕೊಡ್ತೇವೆ. ಹಾಗೆ ಪೋಷಕಾಂಶಗಳನ್ನು ಹಾಗೆ ಎನ್ ಪಿ ಕೆ ನಾವು ಸೆಪ್ಟೆಂಬರ್ದಲ್ಲಿ ಅಡಿಕೆಗೆ ಕೊಡುವಾಗ ಇದಕ್ಕೆ ಕೂಡ ಸಲಾನು 1 ಕೆಜಿ, ಅಂದರೆ ಅದು ಗಿಡವನ್ನು ಹೊಂದಿಕೊಂಡು, ಗಿಡದ ಪ್ರಾಯವನ್ನು ಹೊಂದಿಕೊಂಡು ನಾವು 1 ಕೆಜಿಯಷ್ಟು ಎನ್ ಪಿ ಕೆ ಕೊಡ್ತೇವೆ. ಹಾಗೆ ಪೊಟ್ಯಾಷನ್ನು ಎಕ್ಸ್ಟ್ರಾವಾಗಿ ಕೊಡ್ತೇವೆ, ಪುನಃ ಒಂದು 300-500 ಗ್ರಾಮ್ಸ್ ತನಕ ಪೊಟ್ಯಾಷ್ ಎಕ್ಸ್ಟ್ರಾ ಕೊಡ್ತೇವೆ. ಹಾಗೆ ಮತ್ತೆ ಪುನಃ 1 ಜನವರಿ-ಫೆಬ್ರವರಿಯಲ್ಲಿ ಕೂಡ ಪುನಃ ಪೋಷಕಾಂಶಗಳನ್ನು ಕೊಡ್ತೇವೆ. ಹಾಗೆ ಅದಲ್ಲದೆ ತೋಟಕ್ಕೆ ಹಾಕುವಾಗ ಯಾವುದು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಏನು ಹಾಕ್ತೇವೆ ಅಂತಾದರೆ, ಇದಕ್ಕೆ ಕೂಡ 2-3 ಪಾಲು ಹೆಚ್ಚು ಅಡಿಕೆ ಮರದಿಂದ ಇದಕ್ಕೆ ನಾವು ಕುರಿ ಕೋಳಿ ಗೊಬ್ಬರಗಳನ್ನು ಹಾಕ್ತೇವೆ. ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಹೂ ಕಾಯಿ ಬಿಡುವಂತಹದ್ದು ಮತ್ತು ಹಣ್ಣಾಗುವಂಥದ್ದು ಯಾವ ಸಮಯದಲ್ಲಿ? ಅದೇ ಈಗ ಅದು ಮತ್ತು ಊರಿನ ತಳಿ ಮತ್ತು ನಮ್ಮ ಗ್ರಾಫ್ಟೆಡ್ ತಳಿಗಳಿಗೆ ಇರುವ ವ್ಯತ್ಯಾಸ ಇದು. ಈಗ ನಮ್ಮಲ್ಲಿ ಇರುವಂಥ ಬ್ರ್ಯಾಂಡನ್ನು ನಾನು ಹೇಳ್ತಾ ಇರುವಂಥದ್ದು, ನಮ್ಮದು ಈಗಾಗಲೇ ಅದರಲ್ಲಿ ಈಗ ಈ ಸೆಪ್ಟೆಂಬರಿಗಾಗಲೇ ಸಣ್ಣ ಕಾಯಿಗಳು ಬಂದಾಯಿತು, ಹೂ ಬಂದು ಕಾಯಿಗಳು ಕಟ್ಟಿಯಾಯಿತು. ಅದೇ ನಮ್ಮ ಊರಿನ ತಳಿಗಳಲ್ಲಿ ಆದರೆ ಅದು ಕಾಯಿ ಹೂ ಬರಲಿಕ್ಕೆ ಇನ್ನೂ ಸಮಯ ಹಿಡಿತದೆ, ಕಾಯಿ ಕಟ್ಟಲಿಕ್ಕೆ ಇನ್ನೂ ಸಮಯ ಹಿಡಿತದೆ. ನಮಗೆ ಇದರ ಬೆಳೆದು ಸಿಕ್ಕುವಂಥದ್ದು ನಮಗೆ ಈಗ ಸಾಧಾರಣ 15 ಕೊಯ್ಲು ಪ್ರಾರಂಭ ಆಗ್ತದೆ. 15 ಶುರು ಆಗಿ ಸಾಧಾರಣ 15 ಜೂನ್ನ ಕೊನೆಗಾಗುವ ಆ ಸಾಧಾರಣ 70% ಫಸಲು ನಮಗೆ ಕೊಯ್ದಾಗಿರ್ತದೆ. ಅದೇ ನಿಮಗೆ ಊರಿನ ತಳಿಗಳಲ್ಲಿ ಆದರೆ ಅದು ಹಣ್ಣಾಗಲಿಕ್ಕೆ ಶುರುವಾಗುವುದೇ ಬಹಳ ಚಂದಕ್ಕೆ ಕ್ವಾಲಿಟಿ ಒಣಗಿ ಸಿಗ್ತದೆ. ಈಗ ಒಣಗಿಸಿರುವಂತಹ ಈ ಜಾಪತ್ರೆ ಮತ್ತು ಜಾಯಿಕಾಯಿಯನ್ನು ಸಂಗ್ರಹಿಸಿ ಇಡುವಂತಹದ್ದು ಹೇಗೆ? ಅದು ಹೌದು. ಈಗ ಮತ್ತೆ ನಾವು ಒಂದು ವಿಷಯ ಹೇಳಲಿಕ್ಕೆ ಬಿಟ್ಟೋಯ್ತು, ನಾವು ಆ ತೇವಾಂಶವನ್ನು 50% ತಾರದೆ ನಾವು ಓಮಿನಲ್ಲಿ ಇಟ್ಟಿತು ಅಂತಾದರೆ ಅದರಲ್ಲಿ ಹೊಕ್ಕಳು ಬರ್ತದೆ, ಅದರ ಪತ್ರೆಗಳೆಲ್ಲ ಹೊಕ್ಕಳು ಬಂದು ಅದರ ಕ್ವಾಲಿಟಿ ಒಂದಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ನಾವು ಅದೆಲ್ಲ ಅನುಭವದಲ್ಲಿ ಒಣಗಿಸ್ತಾ ಅನುಭವದಲ್ಲಿ ನಮಗೆ ಅದೆಲ್ಲ ಗೊತ್ತಾಗ್ತದೆ. ಈಗ ಒಣಗಿಸಿದ ಪತ್ರೆಗಳನ್ನು ಹಾಗೆ ನಾನಾಗ ಹೇಳಿದಾಗೆ ಫಸ್ಟ್ ಕ್ವಾಲಿಟಿ ಒಳ್ಳೆಯದನ್ನು ಬೇರೆ, ಸೆಕೆಂಡನ್ನು ಬೇರೆ ಬೇರೆ ಬೇರೆ ಪ್ಲಾಸ್ಟಿಕ್ ಪೆಟ್ ಜಾರ್ಗಳಲ್ಲಿರ್ಬೋದು, ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಜಾರ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಮತ್ತು ಅದನ್ನು ನಾವು ಚಂದ ಬಾಯಿ ಕಟ್ಟಿ ಅದನ್ನು ಇಡುವಂಥದ್ದು. ಹಾಗೆ ಸೆಕೆಂಡ್ ಫಸ್ಟ್ ಮತ್ತು ಸೆಕೆಂಡ್ ಕ್ವಾಲಿಟಿ ಬೇರೆ ಬೇರೆ ಇಡಬೇಕು. ಅದನ್ನು ಆ ರೀತಿ ಇಟ್ಟರೆ ನಮಗೆ ಟ್ರಾನ್ಸ್ಪರೆಂಟ್ ಜಾರ್ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಒಂದು ವೇಳೆ ಅಲ್ಲಿ ಒಳಗದಲ್ಲಿ ಹಾತೆಗಳು ಹಾರ್ತವೆ ಅಥವಾ ಗುಣಮಟ್ಟ ಇದಾಗ್ತಾ ಇದೆ ಅಂತೇಳಿ ಕಾಣ್ತದೆ. ಮತ್ತು ಏರ್ ಟೈಟ್, ಗಾಳಿ ಆಡಬಾರ್ದು. ಗಾಳಿ ಆಡೋದಾಗಿ ಇಟ್ಟರೆ ನಿಮಗೆ 6 ತಿಂಗಳು 8 ತಿಂಗಳು 1 ವರ್ಷದ ತನಕ ಮ್ಯಾಕ್ಸಿಮಮ್ ಅದನ್ನು ನಾವು ಇಟ್ಟುಕೊಳ್ಬೋದು. ಅಂದರೆ ಈಗ ತಕ್ಷಣಕ್ಕೆ ಮಾರಾಟ ಮಾಡಬೇಕು ಅಥವಾ ಸಂಗ್ರಹಿಸಿ ಇಟ್ಟುಕೊಂಡು ನಂತರ ಮಾರಾಟ ಮಾಡ್ಬೋದು? ತಕ್ಷಣ ಖಂಡಿತ ಮಾರಾಟ ಮಾಡಬೇಕಾಗಿಲ್ಲ. ಜಾಯಿಕಾಯಿಯನ್ನು ನೀವು ಒಂದು 6 ತಿಂಗಳು 9 ತಿಂಗಳು 1 ವರ್ಷದ ತನಕ ಇಟ್ಟುಕೊಳ್ಬೋದು. ಅಂದರೆ ಮತ್ತೆ ಏನಾಗ್ತದೆ ಅಂತ ಹೇಳಿದರೆ, ಸ್ವಲ್ಪ ಅದರ ಪತ್ರೆಯಲ್ಲಿ ಪತ್ರೆಯ ಕಲರ್ ಅದು ಸ್ವಲ್ಪ ಫ್ಯಾಡ್ ಆಗ್ತದೆ. ಆ್ಯಕ್ಚುಲಿ ಅದು ಕಲರ್ ಫ್ಯಾಡ್ ಆದರೆ ಕ್ವಾಲಿಟಿ ಏನು ಡೌನ್ ಅಲ್ಲ, ಆದರೆ ಅವರಿಗೆ ಹೇಳುವವರಿಗೆ ಇದು ಪತ್ರೆಯ ಕಲರ್ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಒಂದು 6 ತಿಂಗಳು ಸಾಧಾರಣ ಒಂದು ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ಇಟ್ಟುಕೊಳ್ಬೋದು. ಆಗ ಒಂದು ಮಾರ್ಕೆಟ್ ಒಂದು ಸ್ವಲ್ಪ ಹೆಚ್ಚು ಆಗುವಂಥದ್ದು ಆಫ್ ಸೀಸನ್, ಆಗ ಮಾರ್ಕೆಟ್ ಹೆಚ್ಚಾಗುವಂಥದ್ದು, ದರ ಹೆಚ್ಚು ಸಿಗುವ ಚಾನ್ಸಸ್ಸು ಕೂಡ ಇದೆ. ಸ್ಥಳೀಯವಾಗಿ ಮಾರುಕಟ್ಟೆ ಬೇಡಿಕೆ ಇದೆಯಾ ಅಥವಾ ಸಕಲೇಶಪುರದ ಅಂತ ಜಾಗಕ್ಕೆ ಹೋಗಬೇಕಾ? ಇಲ್ಲ, ನಮ್ಮಲ್ಲಿ ಈಗ ನಮಗೆ ಎಲ್ಲಿಗೂ ಹೋಗಬೇಕಾಗಿಯೇ ಬರಲಿಲ್ಲ. ನಮ್ಮನ್ನು ಹುಡುಕಿಕೊಂಡು ಇದು ನನಗೆ ಬೇಕು ಅಂತ ಹೇಳುವಂಥ ಹೇಳಿ ಹುಡುಕಿಕೊಂಡು ಬರ್ತಾರೆ. ನಮ್ಮ ಪತ್ರೆಯ ಮತ್ತು ಅದರ ಕಾಯಿಗಳ ಗುಣಮಟ್ಟವನ್ನು ನೋಡಿ ಅವರು ಹುಡುಕಿಕೊಂಡು ನನಗೆ ಬಂದು ಈಗ 1,500 ರೂಪಾಯಿ ಇದ್ದರೆ 100 ರೂಪಾಯಿ ಹೆಚ್ಚೇ ಕೊಡ್ತಾರೆ. ಅಷ್ಟು ಅದರ ಗುಣಮಟ್ಟ ಅಷ್ಟು ಒಳ್ಳೆಯದಿದೆ. ವಾರ್ಷಿಕವಾಗಿ ಎಷ್ಟು ಉತ್ಪಾದನೆ ಆಗ್ತದೆ? ವಾರ್ಷಿಕವಾಗಿ ಅದೇ ನಾನಾಗ ಹೇಳಿದೆ, ಈಗ 1/9 ವರ್ಷ ನಮ್ಮಲ್ಲಿ ಸಾಧಾರಣ 1 ಮರದಲ್ಲಿ 1,000 ಕಾಯಿ ಅಂತ ಮಿನಿಮಮ್ ಹಿಡಿಯಬಹುದು. 1,500 ಕಾಯಿ ಕೊಟ್ಟಂತ ಮರಗಳು ಗಿಡಗಳು ಇದೆ. ಅಂದರೆ ನಾನೀಗ ಒಂದು ಮರವನ್ನು ಹೀಗೆ ಒಂದು ನೋಡಿದಾಗ, ಒಂದು ಮರದಲ್ಲಿ ಸಾಧಾರಣ 26-30 ಗೆಲ್ಲುಗಳು ಉಂಟು. ಈಗ 9ನೇ ವರ್ಷದಲ್ಲಿ 26-30 ಗೆಲ್ಲುಗಳು, ಒಂದು ಅದು ಲೇಯರ್ ಬೈ ಲೇಯರ್ ಗೆಲ್ಲುಗಳಿರ್ತವೆ. ಸುರುವಿನ ಎಲ್ಲ ಲೇಯರ್ಗಳು 4-4 ಅಡ್ಡ ಗೆಲ್ಲುಗಳು ಇರ್ತವೆ. ಈ 4-4 ಗೆಲ್ಲುಗಳು ನಮ್ಮ ಅದು 4×24 6 ಹಂತದ ಸ್ಟೆಪ್ಗಳು ಬಂದಿದೆ ಈಗ ಜಾಯಿಗಾಯಲ್ಲಿ. ಒಂದೊಂದು ಗೆಲ್ಲುಗಳಲ್ಲಿ ಕನಿಷ್ಠ 30-50 ಕಾಯಿಗಳು ಗುಣಿಸಿ ಗೆಲ್ಲು. ವರ್ಷಕ್ಕೆ ಒಂದೇ ಫಸಲು ಸಿಗುವಂಥದ್ದು ಅಥವಾ 2 ಬರ್ತದೆ? ಇಲ್ಲ, ಜಾಯಿಕಾಯಲ್ಲಿ ವರ್ಷಕ್ಕೆ ಒಂದೇ ಫಸಲು. ಹೌದು ಸರ್. ಈಗ ಜಾಯಿಕಾಯಿಯಿಂದಾಗಿ ಅಡಿಕೆಯಲ್ಲಿ ಏನಾದರೂ ಇಳುವರಿಯಲ್ಲಿ ಕಡಿಮೆ ಆಗಿದೆ ಅನ್ನುವಂಥ ಒಂದು ಕಂಪ್ಲೇಂಟ್ ಉಂಟ? ಇಲ್ಲ, ಜಾಯಿಕಾಯಿಯ ಸುತ್ತಲಿರುವಂಥ ಯಾವುದೇ ಅಡಿಕೆ ಮರದಲ್ಲಿ ಇಳುವರಿ ಕಡಿಮೆ ಆಗಲಿಲ್ಲ. ನಮಗೆ ಎಲ್ಲಿ ಸಮಸ್ಯೆ ಆಗುವುದು ಅಂತ ಹೇಳಿದರೆ, ನಾವು ಇನ್ನು ಎಡೆಸಿಸಿ ಹಾಕ್ತೇವೆ ತೋಟಕ್ಕೆ ಅಡಿಕೆ ಗಿಡಕ್ಕೆ ಅಂತ ಹೇಳುವಾಗ ಅದರ ಸುತ್ತಲಿನ 4 ಗಿಡಗಳನ್ನು ನಾವು ಬಿಡಬೇಕಷ್ಟೇ. ಅದಕ್ಕೆ ನಾನು ಆಗ ಹೇಳಿದ ಲೆಕ್ಕಾಚಾರದ ಸಮರ್ಥನೆಯನ್ನು ನಾನು ಹೇಳಿದಷ್ಟೇ. ಸರ್, ಈಗ ಜಾಯಿಕಾಯಿಯನ್ನು ಇಟ್ಟುಕೊಂಡು ಕೊಕ್ಕೋ ಕೃಷಿಯೋ ಬಾಳೆ ಕೃಷಿಯೋ ಮಾಡ್ಬೋದಾ? ಬಾಳೆಯನ್ನು ಮಾಡಬಹುದು. ಕೊಕ್ಕೋ ಕೊಕ್ಕೋವನ್ನು ಆ್ಯಕ್ಚುಲಿ ಅದರಲ್ಲಿ ಕೊಕ್ಕೋದಲ್ಲಿ ನನಗೆ ಅಷ್ಟು ಏನೋ ಅದರಲ್ಲಿ ಸಹಮತ ಇಲ್ಲ. ಹಾಗೆ ಕೊಕ್ಕೋದ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಬಾಳೆಯನ್ನು ನೆಡ್ಬೋದು. ಬಾಳೆಯನ್ನು ನೆಡ್ಬೋದು. ಬಾಳೆಯನ್ನು ಹಾಗೆ ನಾವು ಸ್ಪೇಸಿಂಗ್ ತುಂಬ ಇಂಪಾರ್ಟೆಂಟು. ಬಾಳೆಯನ್ನು ಹಾಗೆ ನೀವು ಎಕರೆಯಲ್ಲಿ ಒಂದು 100 ಬಾಳೆ ಎಕರೆಗೆ ಧಾರಾಳ ಸಾಕು. ಇನ್ನೊಂದು ವಿಚಾರ, ಈಗ ಅಡಿಕೆಯ ಜೊತೆಗೆ ಕಾಳು ಮೆಣಸನ್ನು ಕೂಡ ನೀವು ಸಂಗಾತಿ ಬೆಳೆಯಾಗಿ ಬೆಳೀತಾ ಇದ್ರಿ, ಈ ಬಗ್ಗೆ? ಹೌದು, ಕಾಳು ಮೆಣಸು ಕೂಡ ಹಾಗೆ ಒಂದು ಬಹಳ ಒಂದು ಉತ್ಕೃಷ್ಟವಾದಂಥ ಒಂದು ಊರುಗೋಲು. ನಮ್ಮಲ್ಲೆಲ್ಲ ಕಸಿ ಕಾಳು ಮೆಣಸಿನ ಬಳ್ಳಿಗಳೇ ಇರುವಂಥದ್ದು, ತುಂಬ ಒಳ್ಳೆಯ ಆದಾಯ ಕೊಡ್ತದೆ, ಒಳ್ಳೆಯ ಉಪಬೆಳೆ. ಈ ಕಸಿ ಕಾಳು ಮೆಣಸಿನ ಬಳ್ಳಿಯ ನಿರ್ವಹಣೆಯ ಬಗ್ಗೆ ಹೇಳಿ, ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ರೈತರು ಎದುರಿಸುವುದನ್ನು ನೋಡ್ತೀವಿ. ಪ್ರತಿ ದಿವಸವೂ ಕೂಡ ನೋಡದೆ ಹೋದರೆ ಅದೇ ಬೆಳೆ ಬುಡದಿಂದಲೇ ಜಾಸ್ತಿ ಚಿಗುರುತ್ತದೆ ಅಂತ. ಹೌದು, ಈಗ ಬುಡದಿಂದ ಹಿಪ್ಪಲಿಗಳು ಚಿಗರಿ ಬರ್ತವೆ. ವರ್ಷಕ್ಕೆ 2 ಅಥವಾ 3 ಸಲ ನಾವು ಹಿಪ್ಪಲಿಯನ್ನು ತೆಗಿಲಿಕ್ಕೆ ಅಂತಲೇ ಹೋಗುವುದು ಅಂತ ಹೇಳುವಂಥ ಶಿಸ್ತನ್ನು ರೂಢಿಸಿಕೊಳ್ಬೇಕು. ಮತ್ತು ನಾವು ಕಸಿ ಗಿಡಗಳನ್ನು ತಂದು ನೆಟ್ಟರಾಗಲಿಲ್ಲ, ಅದನ್ನು ಪ್ರತಿ ಹಂತದಲ್ಲಿ ನೀವು ತಿಂಗಳು ಅದನ್ನು ಬಳ್ಳಿಯನ್ನು ಸೇರಿಸಿ ಕಟ್ಟುವುದು ಅಡಿಕೆ ಮರಕ್ಕೆ. ಹಾಗೆ ಕಾಳು ಮೆಣಸ ಇದು ಹಿಪ್ಪಲಿಯಲ್ಲಿ ಬಂದಂಥ ಚಿಗುರಿಗೆ, ಅದಕ್ಕೆ ನೀವು ಅಲ್ಲಿ ಆ ಪ್ರತಿ ಗಿಡದ ಬುಡಕ್ಕೆ ಹೋಗಿ ನೀವು 2-3 ಕಸಿಗಳನ್ನು ಕಟ್ಟಿದರೆ ನಿಮ್ಮ ಅಡಿಕೆ ಮರದ 3-4 ಕಸಿ ಬಳ್ಳಿಗಳು ಸೇರಿ 2-3ನೇ ವರ್ಷದಲ್ಲಿ ನಿಮಗೆ ಒಳ್ಳೆ ಉತ್ತಮ ಕಮರ್ಷಿಯಲ್ ಕ್ರಾಪು ಒಳ್ಳೆ ಮೆಣಸಲ್ಲಿ ಸಿಗ್ತದೆ. ಹಾಗಾಗಿ ನಾವು ಫಾಲೋಅಪ್ ಮಾಡಿದರೆ ಕಸಿ ಮೆಣಸಿನ ಕಸಿ ಕಾಳು ಮೆಣಸಿನಷ್ಟು ಒಳ್ಳೆಯದು ಖಂಡಿತ ಬೇರೆದು ಅಲ್ಲ ಅಂತೇಳಿ ನಾನು ಹೇಳುವಂಥದ್ದು. ಈ 1 ಎಕರೆಗೆ ಸಾಮಾನ್ಯ ಎಷ್ಟು ಕಾಳು ಮೆಣಸಿನ ಬಳ್ಳಿ ಹಾಕ್ಬೋದು? ಎಕರೆಗೆ ನಮ್ಮಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, 2 ಸಾಲು ಒಳ್ಳೆ ಮೆಣಸಿನ ಸಾಲು, 1 ಸಾಲು ಅದು ಮದ್ದು ಬಿಡಲಿಕ್ಕೆ